ತಮ್ಮ MSW ಪದವಿಯನ್ನು ರೋಶಿನಿ ನಿಲಯ ಮಂಗಳೂರಿನಲ್ಲಿ 2000 ಪಡೆದರು. MPhil ಸ್ನಾತಕೋತ್ತರ ಪದವಿಯನ್ನು ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಿಂದ ಪಡೆದರು. ನಂತರ ತಮ್ಮ PhD ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ 2013 ಪಡೆದರು. ಈ ಹಿಂದೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಬೆಂಗಳೂರು, AJ ವೈದ್ಯಕೀಯ ಕಾಲೇಜು ಮಂಗಳೂರು, SDM ಕಾಲೇಜು ಉಜಿರೆ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಲಹೆಗಾರರಾಗಿ ಮನೋಚಿಕಿತ್ಸೆಯಲ್ಲಿ ಶೈಕ್ಷಣಿಕ ಮತ್ತು ಸಂಶೋಧನೆ ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. 2022 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಮನೋರೋಗ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಮಾನಸಿಕ ಆರೋಗ್ಯ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ನೀವು ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಮುಂಚೆ ಡಾಕ್ಟರ್ ಆಶಾಲತಾ ಅವರು, ಪರೀಕ್ಷಾ ತಯಾರಿಯಲ್ಲಿ ಪೋಷಕರ ಪಾತ್ರ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಪೂರ್ವಭಾವಿ ಮಾಹಿತಿಯನ್ನು ತಮಗೆ ನೀಡಲಿದ್ದಾರೆ. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲವೂ ಚೆನ್ನಾಗಾಗಲಿ ಅನ್ನುವಂಥ ಬಯಕೆಯೊಂದಿಗೆ ಈ ಕಾರ್ಯಕ್ರಮ ಈ ಚರ್ಚೆಯಲ್ಲಿ ಆಗ್ತಾ ಇರುವಂಥ ವಿಷಯದ ಬಗ್ಗೆ ಹೇಳೋದಾದರೆ, ಇನ್ನೇನು ಕೆಲವು ತಿಂಗಳುಗಳಲ್ಲಿ ಶೈಕ್ಷಣಿಕ ಒಂದು ವಾರ್ಷಿಕ ಅವಧಿಯನ್ನು ಮುಗಿಸುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಮಕ್ಕಳಿಗೆ ಅಥವಾ ಎಲ್ಲ ಕಡೆ ಕೇಳಲ್ಪಡುವಂಥ ಒಂದು ಸಾಮಾನ್ಯ ವಿಷಯ ಅಂದರೆ ಎಕ್ಸಾಮ್, ಪರೀಕ್ಷೆ. ನಮಗೆ ಇಷ್ಟ ಇರಲಿ ಇಷ್ಟದೇ ಇಲ್ಲದೇ ಇರಲಿ, ಈ ಎಕ್ಸಾಮನ್ನು ನಾವು ಏನು ಮಾಡಬೇಕಾಗತ್ತೆ, ಎಲ್ಲರೂ ಫೇಸ್ ಮಾಡಬೇಕಾಗತ್ತೆ ಶಾಲೆಯಲ್ಲಿರುವಾಗ. ಸೊ ಇದೊಂದು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬಹಳ ಅತ್ಯಂತ ಒಂದು ಮಹತ್ವದ ಘಟ್ಟವಾಗಿ ಅದರ ಒಂದು ಸ್ಥಾನವನ್ನು ಪಡೆದಿದೆ. ಹಾಗಾಗಿ ಈ ಪರೀಕ್ಷೆಗಳನ್ನು ಪಾಸಿಟಿವ್ ಆಗಿ ಫೇಸ್ ಮಾಡೋದೇ ಬೆಸ್ಟ್ ವೇ. ನಾವು ಏನು ಅದನ್ನು ಯಾವ ರೀತಿಯಾಗಿ ಅದನ್ನು ಎದುರಿಸಬೇಕು ಅನ್ನೋದಕ್ಕೆ ನಾವು ಪೂರ್ವ ತಯಾರಿ ಮಕ್ಕಳಲ್ಲಿ ಸರಿಯಾಗಿ ಮಾಡಿಕೊಟ್ರೆ ಮಕ್ಕಳು ಪರೀಕ್ಷೆಯನ್ನು ಚೆನ್ನಾಗಿ ನಿಭಾಯಿಸೋದಲ್ಲದೆ ಅದನ್ನು ಒಂದು ರೀತಿ ಅದರ ಸಂತೋಷ ಪಡೋದು ತಪ್ಪಲಿಕ್ಕಿಲ್ಲ. ಮಕ್ಕಳು ವರ್ಷಪೂರ್ತಿ ಪರೀಕ್ಷೆಗೋಸ್ಕರ ತಯಾರಿ ನಡೆಸ್ತಾನೇ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಈ ಪರೀಕ್ಷೆಯ ಪೂರ್ವ ತಯಾರಿಯಲ್ಲಿರ್ಬೋದು, ಪರೀಕ್ಷೆಯ ಸಂದರ್ಭದಲ್ಲಿರ್ಬೋದು, ಪರೀಕ್ಷೆಯ ನಂತರ ಫಲಿತಾಂಶಗಳ ಸಂದರ್ಭದಲ್ಲಿರ್ಬೋದು, ಇದು ಯಾವುದೇ ರೀತಿಯಾದಂಥ ಒಂದು ದುಷ್ಪರಿಣಾಮ ಅಥವಾ ಕೆಟ್ಟ ಪರಿಣಾಮವನ್ನು ಅವರ ಮೇಲೆ ಬೀರದೇ ಇರಬೇಕು ಅನ್ನೋದಾದರೆ ಅವರ ತಂದೆ ತಾಯಿಗಳು, ಹೆತ್ತವರು ಅಥವಾ ಪೋಷಕರು ಬಹಳ ಮಹತ್ವದ ಪಾತ್ರವನ್ನು ವಹಿಸಬೇಕಾಗತ್ತೆ. ನೋ ಮ್ಯಾಟರ್, ಏನೇ ಇರಲಿ, ನಾವು ಎಷ್ಟೇ ಪ್ರಿಪೇರ್ ಮಾಡಿದರೂ ಎಕ್ಸಾಮ್ ಅನ್ನೋದು ಅದರದೇ ಆದ ಕೆಲವೊಂದು ಭಾವನೆಗಳನ್ನು ಹೊಂದಿರುತ್ತೆ. ಕೆಲವರಿಗೆ ಪಾಸಿಟಿವ್ ಫೀಲಿಂಗ್ಸ್ ಕೊಡ್ಬೋದು, ಏನು ಆಶಾವಾದಿಗಳಾಗಿರ್ಬೋದು ಅವರು. ಅದೇ ರೀತಿ ಕೆಲವರಲ್ಲಿ ಇದು ಉದ್ವೇಗ, ಮಾನಸಿಕ ಒತ್ತಡಗಳನ್ನು ತರುವಂಥ ಒಂದು ನೆಗೆಟಿವ್ ಫೀಲಿಂಗ್ಸನ್ನು ತರಲಿಕ್ಕೂ ಸಾಧ್ಯ ಇದೆ. ಸೊ ಇಂಥ ಸಂದರ್ಭದಲ್ಲಿ ಮಕ್ಕಳು ತಂದೆ ತಾಯಿ ಅಥವಾ ಪೋಷಕರನ್ನು ತಮ್ಮ ನೆರವಿಗೋಸ್ಕರ ಅವರು ಬಯಸ್ತಾರೆ. ಹಾಗಾಗಿ ಪೋಷಕರಾಗಿ ನಾವು ಮಕ್ಕಳ ಒಂದು ಪರೀಕ್ಷಾ ತಯಾರಿಯಲ್ಲಿ ಏನೆಲ್ಲ ವಿಚಾರಗಳ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಪರಿಚಯ. ಫಸ್ಟಾಗಿ ನಾವು ಏನು ನೋಡ್ಕೋಬೇಕು ಅಂತಂದರೆ ಎಕ್ಸಾಮಿನೇಷನ್, ಎಕ್ಸಾಮ್ ಅಂದರೆ ಏನು ಅನ್ನೋದು ನಾವು ತಿಳ್ಕೋಬೇಕಾಗಿದೆ. ಇಟ್ ಈಸ್ ಅ ಫಾರ್ಮಲ್ ಟೆಸ್ಟ್ ಆಫ್ ನಾಲೆಜ್. ಒಂದು ನಾವು ಏನು ಕಲ್ತಿರ್ತೀವಿ ಒಂದು ವರ್ಷದಲ್ಲಿ ಅದನ್ನು ಒಂದು ಎಸೆಸ್ ಮಾಡುವಂಥ ಒಂದು 3 ಗಂಟೆಗಳ ಕಾಲ ಒಂದು ಎಷ್ಟು ಚೆನ್ನಾಗಿ ನಾವು ಕಲ್ತಿದ್ದೀವಿ ಅನ್ನೋದನ್ನು ಒಂದು ಇವ್ಯಾಲ್ಯುವೇಟ್ ಅಥವಾ ಮೌಲ್ಯಮಾಪನ ಮಾಡುವಂಥ ಒಂದು ವೆರಿ ಎಕ್ಸಲೆಂಟ್ ಟೂಲ್ ಆ್ಯಕ್ಚುಲಿ ಸ್ಪೀಕಿಂಗ್. ಬಹಳ ಒಂದು ಒಳ್ಳೆ ರೀತಿಯಾದಂಥ ಒಂದು ಉಪಕರಣ ಅಂತ ಹೇಳ್ಬೋದು. ಇದು ಮಕ್ಕಳಲ್ಲಿ ಅವರಿಗೆ ಬೇಕಾದಂಥ ಕೆಲವೊಂದು ಪ್ರಯೋಜನಗಳನ್ನು ಕೊಡುತ್ತೆ. ಏನಂತಂದರೆ ಒಂದು ಮುಖ್ಯವಾಗಿ ಮಕ್ಕಳ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ಬೌದ್ಧಿಕ ಬೆಳವಣಿಗೆ ಇರ್ಬೋದು, ಅವರ ಸ್ಕಿಲ್ ಅಥವಾ ಒಂದು ಅವರಲ್ಲಿ ಕೌಶಲ್ಯಗಳನ್ನು ಬೆಳೆಸಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಅವರು ಬೇರೆ ಬೇರೆ ರೀತಿಯಾದಂಥ ತಿಳುವಳಿಕೆ ಜ್ಞಾನವನ್ನು ಪಡೀಲಿಕ್ಕೆ ಸಹಾಯ ಮಾಡುತ್ತೆ. ಅವರು ಸ್ವತಂತ್ರವಾಗಿ ಚಾಲೆಂಜಸ್ಸನ್ನು ಫೇಸ್ ಮಾಡಲಿಕ್ಕೆ ಕಲಿಸುವಂಥ ಒಂದು ಸಂದರ್ಭ ಹೇಳ್ಬೋದು. ಯಾಕಂದರೆ ಜೀವನದಲ್ಲಿ ಬಹಳಷ್ಟು ಚಾಲೆಂಜಸ್ಸನ್ನು ಅವರು ಮುಂದೆ ಎದುರಿಸಲೇಬೇಕಾಗತ್ತೆ. ಅದಕ್ಕೋಸ್ಕರ ಇದೊಂದು ಪೂರ್ವ ತಯಾರಿ ಅಂತ ನಾವು ಹೇಳ್ಬೋದು. ಅವರು ಒಂಥರ ಕಾಂಪಿಟಿಷನನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಕಲಿಸುವಂಥ ಒಂದು ಸಂದರ್ಭ ಆಗಿರುತ್ತೆ, ಹಾಗೂ ಒಂದು ಪರಿಸರ ಆಗಿರುತ್ತೆ. ಇದು ಮಕ್ಕಳಲ್ಲಿ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಅವರಲ್ಲಿ ಒಂದು ನಂಬಿಕೆ, ಅವರ ಒಂದು ಮೆಮೊರಿಯನ್ನು ಇಂಪ್ರೂವ್ ಮಾಡುವಂಥ ಎಲ್ಲ ರೀತಿಯಾದಂಥ ಸುವಿಧತೆಯನ್ನು ತೋರಿಸುತ್ತೆ. ಸೊ ಜಾಯ್ಸ್ ಮೇಯರ್ ಅಂತ ಒಬ್ಬರು ಬಹಳ ಫೇಮಸ್ ರೈಟರ್, ಅವರು ಎಂಜಾಯ್ ಎವ್ರಿ ಡೇ ಲೈಫ್ ಅನ್ನೋಂಥ ಒಂದು ಫೇಮಸ್ ಬುಕ್ಕನ್ನು ಬರೆದವರು, ಏನಂತಾರೆ, ವಿ ಕಾಂಟ್ ಫೇಸ್ ಗ್ರೋತ್ ವಿತೌಟ್ ಚಾಲೆಂಜಸ್ ಅಂತ. ಸೊ ಚಾಲೆಂಜಸ್ ಇಲ್ಲದೆ ನಮ್ಮಲ್ಲಿ ಗ್ರೋತನ್ನು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇಂಥ ಚಾಲೆಂಜಸ್ ಮಕ್ಕಳ ಗ್ರೋತಿಗೆ, ಪಾಸಿಟಿವ್ ಗ್ರೋತಿಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಇದು ಇದರದೇ ಆದ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಅನ್ನು ಸಹ ಹೊಂದಿರುತ್ತೆ. ಸೊ ಏನು ಅಂತ ಹೇಳಿದರೆ, ಈಗ ಬಹಳಷ್ಟು ಸ್ಕೂಲ್ಸಲ್ಲಿ ಎಲ್ಲ ಕಡೆಯಲ್ಲಿ ಎಕ್ಸಾಮಿಗೆ ಪ್ರಾಮುಖ್ಯತೆ ಕೊಡ್ತಾ ಇರೋದ್ರಿಂದ ಅವರೊಂದು ಎಜುಕೇಷನಲ್ ಕೆರಿಯರಲ್ಲಿ ಇದು ಕೆಲವೊಂದು ಬಾರಿ ನರ್ವಸ್ನೆಸ್ ಕ್ರಿಯೇಟ್ ಮಾಡ್ಬೋದು, ಭೀತಿಯನ್ನು ಉಂಟು ಮಾಡ್ಬೋದು, ಮಕ್ಕಳಲ್ಲಿ ಆತಂಕವನ್ನು ಕ್ರಿಯೇಟ್ ಮಾಡ್ಬೋದು. ಮಕ್ಕಳಲ್ಲಿ ಯಾವತ್ತೂ ಎಕ್ಸಾಮ್ ರಿಲೇಟೆಡ್ ಅಂತ ಹೇಳಿದರೆ ಲವ್ ಹೇಟ್ ರಿಲೇಷನ್ಶಿಪ್ ನಾವು ನೋಡ್ತೀವಿ. ಕೆಲವರು ಇದನ್ನು ಸ್ವಾಗತಿಸಿದರೆ ಕೆಲವರು ಬೇಡವೇ ಬೇಡ ಅಂತ ಹೇಳುವಂಥ ಸಂದರ್ಭನೂ ಇರುತ್ತೆ. ಇದು ಏನಾಗುತ್ತೆ, ಮಕ್ಕಳಲ್ಲಿ ಟೆನ್ಷನ್, ಉದ್ವೇಗ, ಆತಂಕ. ಆಮೇಲೆ ಕೆಲವೊಂದು ಬಾರಿ ಎಕ್ಸಾಮ್ಸ್ ಏನಿರುತ್ತೆ, ಮಕ್ಕಳಲ್ಲಿ ಬರೀ ಮಾರ್ಕ್ಸ್ ಫೋಕಸ್ಡ್ ಇರುವಲಿಕ್ಕೆ ಒಂದು ಎಡೆ ಮಾಡಿ ಕೊಟ್ಟರೆ ಆಗ ಏನಾಗ್ಬೋದು, ಅಲ್ಲಿ ಅವರ ಇಫೆಕ್ಟಿವ್ನೆಸ್, ಅವರು ಆ ಒಂದು ಪ್ರಿಪ್ರೇಷನನ್ನು, ನಾಲೆಜನ್ನು ಕೇವಲ ಎಕ್ಸಾಮಿಗೋಸ್ಕರ ಅಷ್ಟೇ ಇಟ್ಕೊಳ್ಬಾರ್ದು ಹೊರತು ಆಮೇಲೆ ಕೇಳಿದರೆ ಅವರಿಗೆ ಅದರ ಬಗ್ಗೆ ವಿಷಯಗಳು ಗೊತ್ತಿರೋದಿಲ್ಲ. ಸ್ಪೆಲ್ಲಿಂಗ್ಸಿಂದ ಹಿಡಿದು ಬಾಕಿ ಯಾವುದೇ ಬೇಸಿಕ್ ನಾಲೆಜನ್ನು ಕೆಲವರಲ್ಲಿ ಇರೋದನ್ನು ನಾವು ಈಗ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಆ ಇಫೆಕ್ಟಿವ್ನೆಸ್, ಎಜುಕೇಷನ್ ಇದು ಒಂದು ಏನು ಪರಿಣಾಮ ಬೀಳ್ಬೇಕು ಅದು ಅದರ ಕೊರತೆಯನ್ನು ಕಾಣ್ತೀವಿ. ಹಾಗೂ ಕೆಲವೊಂದು ಬಾರಿ ಏನಾಗಿರುತ್ತೆ, ಮಕ್ಕಳಲ್ಲಿ ಕೇವಲ ಈ ಮಾರ್ಕ್ಸಿಂದ ನಾವು ಅವರನ್ನು ಜಡ್ಜ್ ಮಾಡ್ತಾ ಇದ್ದು ವರ್ಷ ಪೂರ್ತಿ ಮಗು ಚೆನ್ನಾಗಿ ಪ್ರಿಪೇರ್ ಆಗಿರ್ಬೋದು, ಒಳ್ಳೆಯ ಒಂದು ರೀತಿಯಾದಂಥ ಒಂದು ಪಾರ್ಟಿಸಿಪೇಷನ್ ಕೊಟ್ಟಿರ್ಬೋದು, ಆದರೆ ಒಂದು ದಿನದ ಎಕ್ಸಾಮಲ್ಲಿ ಕೆಲವೊಂದು ಬಾರಿ ಕೆಲವು ಕಳಪೆ ಪ್ರದರ್ಶನ ತೋರಿಸಿದ ಕೂಡಲೇ ಈ ಮಗು ಯಾವುದಕ್ಕೂ ಸಾಮರ್ಥ್ಯ ಇಲ್ಲ ಅಂತ ನಾವು ನಿರ್ಧಾರ ಮಾಡುವಂಥ ಒಂದು ಇದಿದ್ರೆ ಅದು ಮಗುವಿಗೆ ದುಷ್ಪರಿಣಾಮವನ್ನು ಬೀಳಲಿಕ್ಕೆ ಸಾಧ್ಯ ಇದೆ. ಹಾಗೂ ಮಕ್ಕಳು ಕೆಲವೊಂದು ಬಾರಿ ತಮ್ಮನ್ನು ತಾವು ಬೇರೆ ಮಕ್ಕಳೊಂದಿಗೆ ಹೋಲಿಸಿ ಅಲ್ಲಿ ಡಿಪ್ರೆಷನ್, ಖಿನ್ನತೆಗೂ ಒಳಗಾಗುವಂಥ ಸಂದರ್ಭಗಳು ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಮಗು ಪೂರ್ವ ತಯಾರಿಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದಕ್ಕೆ ಕೆಲವೊಂದು ನಮ್ಮ ಮನೆಯ ಪರಿಸರಗಳು ಅದರಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸೊ ಏನಾಗುತ್ತೆ, ಇಷ್ಟು ದಿನ ನಾವು ರಿಲ್ಯಾಕ್ಸ್ಡಾಗಿ ಇದ್ದವರಿಗೆ ಸಡನ್ ಆಗಿ ಕೆಲವೊಂದು ಹೆಚ್ಚಿನ ಫ್ಯಾಮಿಲಿಯಲ್ಲಿ ಮೊದಲಿಂದನೂ ಬಹಳ ತಿಂಗಳಿಂದನೂ ಪೂರ್ವ ತಯಾರಿಗಳು ನಡೀತಾ ಇರುತ್ತೆ. ಆದರೆ ಕೆಲವೊಂದು ಮನೆಗಳಲ್ಲಿ ಏನಾಗುತ್ತೆ, ಸಡನ್ ಆಗಿ ಕೆಲವೊಂದು ನ್ಯೂ ಸೆಟ್ ಆಫ್ ರೂಲ್ಸ್, ಕೆಲವೊಂದು ಹೊಸ ಕಾನೂನುಗಳು ಬರುತ್ತೆ. ಎಕ್ಸಾಮ್ ಬಂತು, ಇಷ್ಟೊತ್ತಿಗೆ ಎದ್ದೇಳಬೇಕು, ಇಷ್ಟೊತ್ತಿಗೆ ಟಿ ವಿ ನೋಡಬೇಕು, ಇಷ್ಟೊತ್ತಿಗೆ ಆಟ ಆಡಬೇಕು, ಈ ರೀತಿ ನೀವು ಮಾತಾಡಬೇಕು, ಈ ರೀತಿ ಹೋಗಬಾರ್ದು, ಒಂದು ರೀತಿ ಕರ್ಫ್ಯೂ ಬಂದಂಗೆ ಆಗುತ್ತೆ. ಆಗ ಏನಾಗುತ್ತೆ, ನಮ್ಮಲ್ಲೆಲ್ಲ ಈ ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಬಂದ ನಮಗೆಲ್ಲ ಯಾವ ರೀತಿ ಪ್ಯಾನಿಕ್ ಆದ್ವಾ, ಆ ರೀತಿಯಾದಂಥ ಚೇಂಜಸ್ ಬರುತ್ತೆ. ಇದನ್ನು ಮಕ್ಕಳು ಈ ರೀತಿ ಕನ್ಸಿಡರ್ ಮಾಡಿದಾಗ, ಈ ಕಾರ್ಟೂನ್ಗಳನ್ನೆಲ್ಲ ನೋಡಿರ್ತಾರೆ ಮೊದಲೇ, ಮಾನ್ಸ್ಟರ್ಸ್ ದೊಡ್ಡ ಏನು ದೈತ್ಯಾಕಾರದ ಒಂದು ಯಾವುದೋ ಒಂದು ವಿಷಯ, ಇದು ಎಕ್ಸಾಮ್ ಅಂದರೆ ನಮಗೇನು ಬಹಳ ದೊಡ್ಡ ಥ್ರೆಟ್ ಅಪ್ಪ, ಇದು ಲೈಫ್ ಡಿಫೈನಿಂಗ್ ಥ್ರೆಟ್ ಅನ್ನುವ ರೀತಿಯಲ್ಲಿ ಅವರು ಪರ್ಸ್ಯೂ ಮಾಡ್ತಾರೆ. ಸೊ ಆಗ ಮಾಡುವಾಗ ಏನಾಗ್ಬೋದು, ಕೆಲವೊಂದು ಬಾರಿ ಅವರ ಸ್ಕೋರ್ಸಲ್ಲಿ ಅಥವಾ ಫಲಿತಾಂಶದಲ್ಲಿ ಅಥವಾ ಪರ್ಫಾರ್ಮೆನ್ಸಲ್ಲಿ ಕೆಲವೊಂದು ಡಿಫಿಕಲ್ಟೀಸ್ ಬರಲಿಕ್ಕೆ ಸಾಧ್ಯ ಇದೆ. ನಾವು ನೆನ್ಪಿಟ್ಕೋಬೇಕು ಏನು ಅಂತ ಹೇಳಿದರೆ, ನಾವು ಎಷ್ಟೇ ಸ್ಕೋರಲ್ಲಿ ಡಿಫ್ರೆನ್ಸ್ ತಂದ್ರೂ ಇಂಡಿವಿಜುವಲ್ ಟ್ಯಾಲೆಂಟನ್ನು, ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆದಂಥ ಒಂದು ಪ್ರತಿಭೆಯನ್ನು ಕೇವಲ ಮಾರ್ಕ್ಸ್ಗಳು ಅಥವಾ ಅವರು ತರುವಂಥ ಗ್ರೇಡ್ಗಳು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವೆಲ್ಲರೂ ಪೋಷಕರಾಗಿ ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೋಬೇಕು. ಸೊ ಪೇರೆಂಟ್ಸ್ ಆಗಿ ನಾವು ಏನೇನು ಮಾಡಬಹುದು, ಓಕೆ, ಅವರ್ ಫಸ್ಟ್ ಡ್ಯೂಟಿ, ನಮ್ಮ ಮೊದಲ ಕರ್ತವ್ಯ ಏನು ಅಂತ ಹೇಳಿದರೆ, ಮಗು ಪ್ರಿಪೇರ್ ಮಾಡುವಾಗ, ಎಕ್ಸಾಮಿಗೆ ಪ್ರಿಪೇರ್ ಮಾಡುವಾಗ ಅದಕ್ಕೆ ಬೇಕಾದಂಥ ಪಾಸಿಟಿವ್ ಸಪೋರ್ಟನ್ನು ಕೊಡುವುದು. ಮಕ್ಕಳಲ್ಲಿ ಯಾವತ್ತೂ ಎಕ್ಸಾಮಲ್ಲಿ ನೀನು ಚೆನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಪ್ರೇರೇಪಣೆ ಕೊಡಬೇಕು, ಹೌದು, ಆದರೆ ಇದು ನಿನ್ನ ಜೀವನ ಮರಣದ ಪ್ರಶ್ನೆ ಅನ್ನುವಂಥ ಒಂದು ಇದರಲ್ಲಿ ನಾವು ಅದನ್ನು ಅಷ್ಟು ಗಂಭೀರವಾಗಿ ಅದನ್ನು ಒಂದು ಸ್ಥಿತಿಯನ್ನು ಕ್ರಿಯೇಟ್ ಮಾಡಬಾರ್ದು. ಸೊ ಇಟ್ ಈಸ್ ಜಸ್ಟ್ ಅ ಚಾಲೆಂಜ್ ಟು ಬಿ ಫೇಸ್ಡ್. ಸೊ ಒಂದು ಏನೋ ಒಂದು ಚಾಲೆಂಜ್ ಇದೆ, ಅದನ್ನು ನೀನು ಯಾವ ರೀತಿ ಫೇಸ್ ಮಾಡಬೇಕು ಅನ್ನುವಂಥ ಧೈರ್ಯ ತುಂಬಿದರೂ ಮಕ್ಕಳಿಗೆ ಸಾಕಾಗುತ್ತೆ. ಸೊ ಮಕ್ಕಳಲ್ಲಿ ಯಾವ ರೀತಿಯಾಗಿ ಸ್ಟ್ರೆಸ್ ಅಥವಾ ಒತ್ತಡಗಳು ಬರುತ್ತೆ ಅಥವಾ ಒತ್ತಡಗಳಿಗೆ ಎಕ್ಸಾಮ್ ಟೈಮಲ್ಲಿ ಕಾರಣಗಳು ಏನು ಅನ್ನೋದನ್ನು ನಾವು ಗುರುತಿಸಬೇಕಾಗತ್ತೆ. ಇದನ್ನು ಎರಡು ರೀತಿಯಲ್ಲಿ ನೋಡ್ಬೋದು, ಒಂದು ಮಗುವಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಹೆತ್ತವರಿಂದ ಟ್ರಾನ್ಸ್ಫರ್ ಆಗುವಂಥದ್ದು. ಮಕ್ಕಳಲ್ಲಿ ಯಾವ ರೀತಿಯಾಗಿ ತಮ್ಮ ಸ್ವಯಂಕೃತವಾಗಿ ಕೆಲವೊಂದು ಸ್ಟ್ರೆಸ್ ಅಥವಾ ಒತ್ತಡಕ್ಕೊಳಗಾಗ್ತಾರೆ ಅಂದರೆ, ಒಂದು ಐ ಎಕ್ಸ್ಪೆಕ್ಟೇಷನ್ಸ್, ಬಹಳಷ್ಟು ರೀತಿಯಾದಂಥ ದೊಡ್ಡ ದೊಡ್ಡ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು, ಅವ್ರು ಹೀಗೆ ಮಾಡಿದ್ರು ನಾನು ಇಷ್ಟೇ ಮಾಡಬೇಕು, ಇಲ್ಲದಿದ್ದರೆ ನಾನು ಎಲ್ಲರ ಥರ ಇಲ್ಲ ಅನ್ನುವಂಥದ್ದು. ಸೊ ಇದು ಮಕ್ಕಳಲ್ಲಿ ಸ್ವಂತವಾಗಿ ಬಂದಿರ್ಬೋದು, ಕೆಲವೊಮ್ಮೆ ಪೇರೆಂಟ್ಸ್ನು ಇದನ್ನು ಇಂಡ್ಯೂಸ್ ಮಾಡಿರ್ಬೋದು. ಇನ್ನೊಂದು ಲಾಸ್ಟ್ ಮೊಮೆಂಟ್ ಪ್ರಿಪ್ರೇಷನ್, ಬಹಳ ಕಡೆಗಳಲ್ಲಿ ಏನಾಗುತ್ತೆ, ಲಾಸ್ಟ್ ಮೊಮೆಂಟಿಗೆ ಶಾರ್ಟ್ಕಟ್ಸ್ ಕೆಲವೊಂದು, ಅದು ಇದು ಓದ್ಕೊಳ್ಳೋಣ ಏನಾದರೂ ಮಾಡಬೇಕು, ಆಗ ಏನಾಗುತ್ತೆ ಮಕ್ಕಳಲ್ಲಿ ಆತಂಕ ನ್ಯಾಚುರಲ್ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಇನ್ನೊಂದು ಕಾನ್ಸ್ಟೆಂಟ್ಲಿ ಏನಾಗ್ತದೆ, ವರಿ ಮಾಡ್ತಾ ಇರ್ತಾರೆ ನಮ್ಮ ಫ್ಯೂಚರ್ ಏನಾಗ್ಬೋದು ಅದ್ರ ಬಗ್ಗೆನೇ ಅವರು ಆಲೋಚನೆ ಮಾಡ್ತಾ ಇದ್ರೆ, ಈಗ ಪ್ರೆಸೆಂಟ್ ಓದ್ತಾ ಇರೋದು ಏನಿರುತ್ತೆ ಗಮನ ಕೊಟ್ಟು ಆಲಿಸ್ಲಿಕ್ಕೆ ಅವರಿಗೆ ಕಷ್ಟ ಆಗ್ಬೋದು, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು, ಯಾಕಂದರೆ ಮೈಂಡ್ ಬೇರೆ ಕಡೆ ಕೇಂದ್ರಿತವಾಗಿರುತ್ತೆ. ಇನ್ನೊಂದು ತಮ್ಮನ್ನು ತಾವು ಬೇರೆಯವರಿಗೆ ಕಂಪೇರ್ ಮಾಡೋದ್ರಿಂದನೂ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಪೇರೆಂಟ್ಸ್ ಮೂಲಕ ಮಕ್ಕಳಲ್ಲಿ ಯಾವ ರೀತಿಯಾಗಿ ಸ್ಟ್ರೆಸ್ಗಳು ಅಥವಾ ಒತ್ತಡಗಳು ಬರುತ್ತೆ ಅಂತ ಹೇಳಿದರೆ, ಒಂದು ತಂದೆ ತಾಯಿಗಳು ಸ್ಟ್ರೆಸ್ಗೊಳಗಾಗ್ತಾರೆ ಮಕ್ಕಳಿಗಿಂತ ಜಾಸ್ತಿಯಾಗಿ. ಕೆಲವೊಮ್ಮೆ ನೋಡಿದರೆ ಅಪ್ಪ ಅಮ್ಮ ಅದನ್ನು ಬೋರ್ಡ್ ಎಕ್ಸಾಮ್ ಇದ್ದು ಪೇರೆಂಟ್ಸನ್ನಂತೂ ಪಾಪ ಕೆಲವೊಂದು ಬಾರಿ ನೋಡಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿರ್ತಾರೆ, ಅಷ್ಟರ ರೀತಿದ್ದು ಮಾನಸಿಕ ಒತ್ತಡಗೊಳಗಾಗಿರ್ತಾರೆ. ಹಾಗಾಗಿ ನಮ್ಮನ್ನು ನಾವು ಕಡೆಗಣಿಸಿರ್ತೀವಿ, ನಮಗೆ ಕೇರ್ ಬೇಕು, ನಮಗೂ ನಿದ್ದೆ ಬೇಕು, ನಮಗೂ ಊಟ ಬೇಕು, ನಮಗೂ ಒಂದು ಸೋಷಲ್ ರಿಲೇಷನ್ಶಿಪ್ಸ್ ಬೇಕು ಅನ್ನೋದನ್ನು ಮರೆತು ನಾವೂ ಸ್ಟ್ರೆಸ್ಸಿಗೊಳಗಾದರೆ ಇದನ್ನು ನೆನ್ಪಿಟ್ಕೊಳ್ಳಿ. ಅಪ್ಪ ಅಮ್ಮ ಆದಷ್ಟು ಬೇಗ ಟಾಕ್ಸಿಕ್ ಆಗಿ ಮಕ್ಕಳಿಗೆ ಆ ಸ್ಟ್ರೆಸ್ಸನ್ನು ಟ್ರಾನ್ಸ್ಫರ್ ಮಾಡುವಂಥ ಚಾನ್ಸಸ್ ಬಹಳ ಇರುತ್ತೆ. ಕೆಲವೊಮ್ಮೆ ನಾವು ಕನ್ಫ್ಯೂಸ್ ಆಗೋದು, ಬಹಳಷ್ಟು ಜನರ ಒಪಿನಿಯನ್ ಕೇಳೋದು, ಅದು ಹಾಗ ಇದು ಹೀಗೆ. ನೋಡಿ, ಒಂದು ತಿಳ್ಕೊಳ್ಳಿ, ನಮ್ಮ ಮಗು ಉಳಿದ ಮಕ್ಕಳ ಥರ ಅಲ್ಲ. ಪ್ರತಿಯೊಂದು ಮಕ್ಕಳು, ಪ್ರತಿಯೊಬ್ಬ ವ್ಯಕ್ತಿಯೂ ಇಲ್ಲಿ ಸಮಾಜದಲ್ಲಿ ವಿಭಿನ್ನವಾಗಿರ್ತಾರೆ. ಅವರಿಗೆ ಅವರದೇ ಆದ ಕೌಶಲ್ಯಗಳಿರುತ್ತೆ, ಲಿಮಿಟೇಷನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಹಾಗಾಗಿ ಇನ್ನೊಬ್ಬ ತಂದೆ ತಾಯಿ ಕೊಡುವಂಥ ಕೆಲವೊಂದು ನಿಮಗೆ ಸಲಹೆಗಳು ನಿಮ್ಮ ಮಗುವಿಗೆ ಅದು ಸೂಕ್ತ ಆಗಿರಲಿಕ್ಕಿಲ್ಲ. ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡು ಬಂದು ಮಗುವಿನ ಮೇಲೆ ಇಂಪೋಸ್ ಮಾಡೋದ್ರಿಂದ ಮಗುವಿಗೂ ಕೆಲವೊಂದು ಬಾರಿ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಮಗುವನ್ನು ದಯವಿಟ್ಟು ಯಾವುದೇ ಬೇರೆ ಮಗುವಿನ ಜೊತೆ ಕಂಪೇರ್ ಮಾಡೋಕ್ಕೆ ಅಥವಾ ಹೋಲಿಕೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮಗು ನಿಮಗೆ ವಿಶೇಷವಾಗಿರುತ್ತೆ. ನಿಮ್ಮ ಮಗು ಏನು ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ ಸಾಕಾಗುತ್ತೆ. ಆಮೇಲೆ ಕೆಲವೊಂದು ಬಾರಿ ಮೊದಲು ಪಾಸ್ಟಲ್ಲಿ ಅವರು ಇದಕ್ಕಿಂತ ಮೊದಲು ಭೂತಕಾಲದಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಮಾಡಿರ್ಬೋದು ಮಕ್ಕಳು, ಏನೋ ಒಂದು ತಪ್ಪು ಮಾಡಿರ್ಬೋದು, ಅದರಿಂದ ಸ್ಕೋರ್ ಕಮ್ಮಿ ಆಗಿರ್ಬೋದು, ಅದನ್ನು ಮತ್ತೆ ಮತ್ತೆ ರಿಪೀಟ್ ಆಗಿ ನಾವು ಅವರಿಗೆ ನೆನಪಿಸ್ತಾ ಇದ್ದರೆ ಅವರು ಡಿಮೋಟಿವೇಟ್ ಆಗ್ಬೋದು, ಅವರಲ್ಲಿ ಆ ಮೋಟಿವೇಶನ್ ಅಥವಾ ಆತ್ಮವಿಶ್ವಾಸದ ಕೊರತೆಗಳು ಬರ್ಬೋದು. ಅಥವಾ ಕೆಲವೊಂದು ಪ್ರತಿ ಬಾರಿ ನೋಡು ನಿನಗೆ ಮ್ಯಾಥ್ಸ್ ಅಂದರೆ ಬಹಳ ಕಷ್ಟ ಇದೆ, ನೀನು ಪಾಸ್ ಆಗೋದಿಲ್ಲ, ಬಹಳ ಸ್ಕೋರ್ ಕಡಿಮೆ ಮಾಡ್ತಿ, ಇದರಿಂದ ಎಫೆಕ್ಟ್ ಆಗುತ್ತೆ, ಈ ರೀತಿಯದು ಲಿಮಿಟೇಷನ್ಸನ್ನು ತೋರಿಸ್ಲಿಕ್ಕೆ ಪಾಯಿಂಟ್ ಮಾಡ್ತಾ ಹೋದರೆ ಮಗುವಿಗೆ ಏನಾಗುತ್ತೆ, ಹೆಲ್ಪ್ಲೆಸ್ನೆಸ್ ಫೀಲಿಂಗ್, ಒಂಥರ ಅಸಹಾಯಕ ಮನೋಭಾವನೆ ಬರುತ್ತೆ. ಸೊ ಇದರಿಂದ ಮಗು ಮುಂದೆ ತಾನು ಓಪನ್ ಆಗಿ ಸ್ಟಡಿಗೆ ಇನ್ವಾಲ್ವ್ ಆಗೋದಕ್ಕೆ ಕಷ್ಟ ಆಗಬಹುದು ಕೆಲವೊಂದು ಸಂದರ್ಭದಲ್ಲಿ. ಇನ್ನೊಂದು ಹೇಳೋದಾದರೆ ವರ್ಕಿಂಗ್ ಪೇರೆಂಟ್ಸ್ ಏನು ಮಾಡ್ತಾರೆ, ಬಹಳಷ್ಟು ಜನ ಇನ್ನು ಮುಂದೆ ಜನವರಿ ಫೆಬ್ರವರಿ ಮಾರ್ಚಿಂದ ನೋಡಿದರೆ ನಾನು ರಜೆ ತಗೊಂಡಿದ್ದೀನಿ, ನನ್ನ ಮಗಳದು ಎಕ್ಸಾಮ್, ಓಕೆ, ಈ ಸಂದರ್ಭದಲ್ಲಿ ಅವ್ರು ಏನು ಕೆಲವೊಂದು ಬಾರಿ ಎಲ್ಲದನ್ನು ಆ ಟೈಮಲ್ಲಿ ಗಮನಿಸ್ಲಿಕ್ಕೆ ಶುರು ಮಾಡ್ತಾರೆ. ನೀನು ಯಾಕೆ ಈ ರೀತಿ ಇದ್ದಿ, ನೀನು ಯಾಕೆ ಇಷ್ಟು ಓದ್ತಾ ಕಡಿಮೆ ಓದ್ತಾ ಇದ್ದಿ, ನೀನು ಯಾಕೆ ಈ ರೀತಿ ಮಾಡುವಾಗ ಇಂಟರ್ಫಿಯರೆನ್ಸ್, ಕೆಲವೊಂದು ಬಾರಿ ಇಂಥ ಇಂಟರ್ಫಿಯರೆನ್ಸನ್ನು ಮಕ್ಕಳಲ್ಲಿ ಸ್ವತಂತ್ರವಾಗಿ ಕಲಿಯುವಂಥ ಕೆಲವೊಂದು ಕೌಶಲ್ಯಗಳನ್ನು ಕಡಿಮೆ ಮಾಡುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ನಮ್ಮ ಪೋಷಕರ ಪಾತ್ರ ಏನು, ಈ ಮಕ್ಕಳಲ್ಲಿ ಈ ರೀತಿಯಾದಂಥ ಒತ್ತಡ ಆತಂಕಗಳು ಬರದಾಗೆ ಅವ್ರ ಎಕ್ಸಾಮನ್ನು ಚೆನ್ನಾಗಿ ಫೇಸ್ ಮಾಡುವಾಗೆ ಮಾಡಬೇಕಾದ್ರೆ ನಮ್ಮ ಪಾತ್ರ ಏನು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಒಂದು, ನಾವು ಮಗುವಿಗೆ ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟ್, ಮನೆಯಲ್ಲಿ ಒತ್ತಡ ಇಲ್ಲದಂಥ ಒಂದು ವಾತಾವರಣವನ್ನು ಸೃಷ್ಟಿಸಿಕೊಡುವಂಥ ಒಂದು ಕರ್ತವ್ಯ ನಮ್ಮಲ್ಲಿ ಇರುತ್ತೆ. ಯಾವುದೇ ರೀತಿಯದು, ಅದು ಫಿಸಿಕಲ್ ಒತ್ತಡ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ಯಾವುದೇ ರೀತಿಯಾದಂಥ ಒತ್ತಡದಲ್ಲಿ ಮಗು ಆ ಟೈಮಲ್ಲಿ ಇರಬಾರ್ದು. ಈ ಒಂದೊಂದು ಮಗುವಿನ ಮೋಟಿವೇಶನ್ ಲೆವೆಲ್ ಅನ್ನು ಯಾವತ್ತೂ ಹೈ ಆಗಿರಬೇಕು. ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಅಂತೀವಿ ನಾವು, ಪ್ರತಿ ಓಕೆ ಇಷ್ಟು ಮಾಡಿದೆ ನೀನು, ವೆರಿ ಗುಡ್, ಇದರಲ್ಲಿ ಈ ರೀತಿ ನೀನು ಒಳ್ಳೆ ಹೊಸ ಸ್ಕಿಲ್ಲನ್ನು ಯೂಸ್ ಮಾಡಿದಿ ನೀನು ಕಲಿಯೋದಕ್ಕೆ, ಈ ರೀತಿ ಮಾಡು, ನಿನಗೆ ಇದರಲ್ಲಿ ಮೆಮೊರೈಸ್ ಮಾಡಲಿಕ್ಕೆ ಈಸಿ ಆಗ್ಬೋದು, ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸುಲಭ ಆಗ್ಬೋದು, ಈ ರೀತಿ ನಿಂದು ಹ್ಯಾಬಿಟ್ ಚೆನ್ನಾಗಿದೆ, ಈ ರೀತಿಯಾಗಿ ಅವರಲ್ಲಿ ಪಾಸಿಟಿವ್ ಇದ್ದದನ್ನು ಹೇಳ್ತಾ ಹೇಳ್ತಾ ಅವ್ರಿಗೇನಾಗುತ್ತೆ, ಮೋಟಿವೇಶನ್, ಅವರಲ್ಲಿ ಒಂದು ಪ್ರೇರೇಪಣೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರೇರೇಪಣೆನೂ ಕೆಲವೊಮ್ಮೆ ಮಕ್ಕಳಲ್ಲಿ ತಾವು ಓದಬೇಕು ಅನ್ನೋಂಥ ಆಸಕ್ತಿನೂ ಹೆಚ್ಚಿಸ್ಲಿಕ್ಕೆ ಬಹಳಷ್ಟು ಸಹಾಯ ಆಗೋದನ್ನು ಸಂಶೋಧನೆಗಳು ಪ್ರೂವ್ ಮಾಡಿದೆ. ಇನ್ನೊಂದು, ನಮ್ಮದೇ ಆದಂಥ ಸ್ವಂತ ಭಯ ಅಥವಾ ಆತಂಕಗಳನ್ನು ನಾವು ನಿರ್ವಹಣೆ ಮಾಡುವುದನ್ನು ಸಹ ಕಲಿಬೇಕಾಗತ್ತೆ. ಸೊ ಯಾವ ರೀತಿ ಮಗುವಿಗೆ ಯಾವ ರೀತಿಯಾಗಿ ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಮಕ್ಕಳಿಗೆ ಮೊದಲಾಗಿ ಎಕ್ಸಾಮ್ ಅಥವಾ ಪರೀಕ್ಷೆಯ ಒಂದು ಮಹತ್ವವನ್ನು ತಿಳಿಸಿಕೊಡ್ಬೇಕಾಗತ್ತೆ. ಹಾಗಾಗಿ ನಾವು ಅವ್ರ ಜೊತೆ ಕೆಲವೊಂದು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ ಎಕ್ಸಾಮ್ ಅಂದರೆ ಏನು, ಅದನ್ನು ಇದನ್ನು ಯಾವ ರೀತಿ ನಾವು ಲರ್ನಿಂಗ್ ಥರ ಎಂಜಾಯ್ ಮಾಡ್ಬೋದು, ಉಳಿದ ನಾವು ಟಿ ವಿ ನೋಡೋ ಥರ, ಉಳಿದ ನಾವು ಸೋಷಲ್ ಮೀಡಿಯಾದಿಂದ ಮೂವಿ ನೋಡೋ ಥರನೇ ಇದನ್ನು ಸಹ ನಾವು ಯಾವ ರೀತಿಯಾಗಿ ಕಲಿಬಹುದು, ಎಂಜಾಯ್ ಮಾಡಬಹುದು ಅನ್ನೋದನ್ನು ಕಲಿಬೇಕಾಗುತ್ತೆ. ಸೊ ಮೇಕ್ ದ ಮಕ್ಕಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಮ್ ಅಂದರೆ ಏನು ಅಂತ ಅವ್ರಿಗೆ ಗೊತ್ತಾದ ಕೂಡಲೇ ಅವರಿಗಿದ್ದಂಥ ಅರ್ಧಕ್ಕರ್ಧ ಅದರ ಭಯ ಆತಂಕ ಕಡಿಮೆ ಆಗುತ್ತೆ. ಆಗ ಅವರು ಅದನ್ನು ಓಪನ್ ಆಗಿ ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಸ್ವೀಕರಿಸುವಂಥ ಮನೋಭಾವನೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಆಫ್ಟರ್ ಆಲ್ ಎಕ್ಸಾಮ್ ಅಂತ ಹೇಳಿದರೆ ಒಂದು ನಾವು ಕಲ್ತಿದ್ದೀವಿ ಏನು ಅದನ್ನು ಎಸೆಸ್ ಮಾಡೋದೇ ಹೊರತು ಇದು ಬಾಕಿ ಏನು ನಮ್ಮ ಏನು ಕೊನೆ ಆಯಿತು ಮುಗೀತು, ನೀನು ಎಕ್ಸಾಮಲ್ಲಿ ಸ್ಕೋರ್ ಮಾಡಿಲ್ವಾ ಅಲ್ಲಿಗೆಲ್ಲ ಮುಗೀತು ಅನ್ನುವಂಥ ಒಂದು ಮನೋಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸಿದರೆ ಇದು ಮಕ್ಕಳಿಗೆ ತೊಂದರೆಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಮಗುವನ್ನು ಒಂದು ಲರ್ನಿಂಗ್ ಕಲಿಕೆ ಅನ್ನೋದು ಒಂಥರ ಜಾಯ್ಫುಲ್ ಆ್ಯಕ್ಟಿವಿಟಿ ಅಥವಾ ಒಂದು ಬಹಳ ಸಂತೋಷಕರವಾದ ವಿಷಯ, ಅದು ನಾವು ಆನಂದಿಸಬಹುದು ಅನ್ನುವ ರೀತಿಯಾಗಿ ನಾವು ಅವರಿಗೆ ಮಾರ್ಗದರ್ಶನವನ್ನು ನೀಡಬೇಕಾಗತ್ತೆ. ಸೊ ಇದರಿಂದನೂ ಮಕ್ಕಳಲ್ಲಿ ಏನಾಗುತ್ತೆ, ಆಗ ಇಂಥದನ್ನೆಲ್ಲ ಮಾಡುವಾಗ ಲರ್ನಿಂಗ್ ಅನ್ನೋದು ಅಥವಾ ಕಲಿಕೆ ಅನ್ನೋದು ಒಂದು ರೀತಿ ಬೇರೆಯೇ ಅನುಭವ ಆಗುತ್ತೆ ಹೊರತು ಮಕ್ಕಳಿಗೆ ಇದೊಂಥರ ಕಷ್ಟ ಭಾರ ಅಥವಾ ಒಂದು ರೀತಿ ಜಿಗುಪ್ಸೆ ಅನ್ನೋದು ಬರೋದಿಲ್ಲ. ಆ್ಯಂಡ್ ಅವರಿಗೆ ಅದೇ ಪರೀಕ್ಷೆಯಲ್ಲಿ ನೀವು ಚೆನ್ನಾಗಿ ಮಾಡಬೇಕು ಅಂತ ಹೇಳಬೇಕೇ ಹೊರತು ಇಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂತಂದರೆ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನುವಂಥ ಒಂದು ರೀತಿಯಾದಂಥ ಅವರ ಮನಸ್ಸಲ್ಲಿ ಭಾವನೆ ಬರುವಂಥ ಮಾತುಗಳನ್ನು ಅಪ್ಪಿತಪ್ಪಿನೂ ನಾವು ಆಡೋದಾಗೆ ನಾವು ಜಾಗ್ರತೆಯನ್ನು ವಹಿಸ್ಕೋಬೇಕಾಗತ್ತೆ. ನಮ್ಮನ್ನು ನಾವು ಕೆಲವೊಂದು ಬಾರಿ ಡಿಸ್ಟ್ರೆಸ್ ಮಾಡ್ಕೋಬೇಕಾಗತ್ತೆ, ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದ್ರ ಮೂಲಕ, ಮೆಡಿಟೇಷನ್ ಮಾಡ್ಕೊಳ್ಳೋದ್ರ ಮೂಲಕ. ನಮಗೆ ಯಾವುದು ಒತ್ತಡಗಳನ್ನು ಕೊಡುತ್ತೆ, ಪೋಷಕರಿಗೂ ಇರುತ್ತೆ ಒತ್ತಡಗಳು, ಯಾವ ವಸ್ತುಗಳಿಂದ ಒತ್ತಡ ಬರುತ್ತೆ, ಇದರಿಂದ ನಾವು ಹೇಗೆ ದೂರ ಇರಬಹುದು ಅನ್ನೋದನ್ನು ನಾವು ಕಲ್ತ್ಕೊಳ್ಬೇಕಾಗತ್ತೆ. ಸೊ ನಮ್ಮನ್ನು ನಾವು ಪ್ರೀತಿಯಿಂದ ನಾವು ನೋಡ್ಕೋಬೇಕಾಗತ್ತೆ. ಯಾಕಂದರೆ ನಾವು ಇವತ್ತು ಮಗುವಿಗೆ ಸಪೋರ್ಟ್ ಕೊಡಲಿಕ್ಕೆ ನಿಂತವರು, ನಾವೇ ಒಂಥರ ಒಂದು ರೀತಿಯಾದಂಥ ರೋಗಗ್ರಸ್ತ ಮನಸ್ಸಲ್ಲಿ ನಿಂತರೆ ಅಲ್ಲಿ ಅಥವಾ ಒಂದು ವೀಕ್ ಮೈಂಡಲ್ಲಿ ನಿಂತರೆ ಮಕ್ಕಳಲ್ಲಿ ಆ ವಿಲ್ ಪವರನ್ನು ಬೆಳೆಸೋರು ಯಾರು? ನಾವು. ಹಾಗಾಗಿ ನಾವು ಆ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗತ್ತೆ. ನಮ್ಮ ಮಗುವಿಗೆ ಯಾವ ರೀತಿಯ ಹೆಲ್ಪ್ ಬೇಕು ಅನ್ನೋದನ್ನು ಕೇಳಬೇಕಾಗತ್ತೆ. ಸೊ ಆಲ್ವೇಸ್ ಅವರನ್ನು ಬಹಳಷ್ಟು ಹಾರ್ಡಾಗಿ ಪುಷ್ ಮಾಡೋದು, ಓದು ಓದು ಅಂತ ರಿಪೀಟೆಡಾಗಿ ಹೇಳೋದು ಅಥವಾ ಅವರನ್ನು ರಿಪೀಟೆಡಾಗಿ ಬೇರೆ ರೀತಿಯಾಗಿ ನಾವು ಪ್ರೇರೇಪಿಸಿದರೆ ಅವರು ಕೆಲವೊಂದು ಬಾರಿ ಬಾಯಿ ಮುಚ್ಚಿಕೊಂಡು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಇಂಥ ಸಂದರ್ಭದಲ್ಲಿ ಮಕ್ಕಳನ್ನು ನಾವು ಏನು ಮಾಡಬೇಕಾಗತ್ತೆ, ಆದಷ್ಟು ಅವರು ಅವರ ಒಂದು ವರೀಸ್ ಅಥವಾ ಚಿಂತೆಗಳ ಬಗ್ಗೆ, ಅವರು ಮಾಡ್ತಾ ಇರುವಂಥ ಒಂದು ಪ್ರಿಪ್ರೇಷನ್ ಬಗ್ಗೆ, ಅವರು ಕೆಲವೊಂದು ಕಲ್ತಿರುವಂಥ ಸ್ಕಿಲ್ಸ್ ಬಗ್ಗೆ ಮಾತಾಡಲಿಕ್ಕೆ ಮುಕ್ತ ಅವಕಾಶವನ್ನು ನಾವು ಕಲ್ಪಿಸಿಕೊಡ್ಬೇಕಾಗತ್ತೆ. ಯಾವ ರೀತಿಯ ಸಹಾಯ ಬೇಕು ನಾವು ಇದ್ದೀವಿ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಅಲ್ಲಿ ಮಗುವಿಗೆ ಕ್ರಿಯೇಟ್ ಮಾಡಿಕೊಡ್ಬೇಕಾಗತ್ತೆ. ಯಾವುದೇ ಸಂದರ್ಭದಲ್ಲಿನೂ ಮಕ್ಕಳಿಗೆ ನಾವು ಅವೈಲೇಬಲ್ ಇದ್ದೀವಿ, ನಮಗೆ ಕಷ್ಟ ಇರಲಿ ಏನೇ ಇರಲಿ ನಾವು ಅದನ್ನು ಹೇಳ್ಕೊಳ್ಬಹುದು ಅಪ್ಪ ಅಮ್ಮನ ಹತ್ರ ಅನ್ನುವಂಥ ಒಂದು ಆ ಒಂದು ಭಯ ಮುಕ್ತವಾದಂಥ ವಾತಾವರಣ ಅಲ್ಲಿ ಇದ್ದರೆ ಮಕ್ಕಳು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ಸೊ ಇದು ಇಷ್ಟು ತುಂಬ ಮುಖ್ಯವಾಗಿರುತ್ತೆ. ಸೊ ಕಾಮ್, ತುಂಬ ಶಾಂತವಾದಂಥ ಪ್ರಶಾಂತತೆ ಇರುವಂಥ ಒಂದು ಮನೆಯ ವಾತಾವರಣ ಮಕ್ಕಳಿಗೆ ಓದಲಿಕ್ಕೆ ಸಹಾಯ ಖಂಡಿತ ಆಗುತ್ತೆ. ಅವರಲ್ಲಿ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಅಂತ ಹೇಳ್ತೀವಿ. ಸೊ ಎಷ್ಟೇ ಓದಿದ್ರು ಎಕ್ಸಾಮ್ ಟೈಮಿಗೆ ಹೋಗುವಾಗ ನಾನು ಮರ್ತುಬಿಟ್ಟೆ, ಬಂದ ಮೇಲೆ ಕೆಲವೊಮ್ಮೆ ತಲೆ ಕೆರ್ಕೊಳ್ತಾರೆ, ಅಯ್ಯೋ ಇದು ಗೊತ್ತಿತ್ತು ನನಗೆ ಆದರೂ ಮಿಸ್ಟೇಕ್ ಮಾಡಿಬಿಟ್ಟೆ ಸೊ ಅಂತ ಪಶ್ಚಾತ್ತಾಪ ಪಡ್ತಾರೆ. ಇದನ್ನು ನಾವು ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಅಂತ ನಮ್ಮ ಇದರಲ್ಲಿ ಕರಿತೀವಿ. ಏನಂದರೆ ಆ ಒಂದು ಪರ್ಫಾರ್ಮೆನ್ಸ್ ಸಂದರ್ಭದಲ್ಲಿ ಬರುವಂಥ ಆತಂಕದಿಂದ ಮರೆಯು ಬರೋದು ಅಥವಾ ನಾವು ಅವರಿಗೆ ಒಳ್ಳೆ ರೀತಿಯಾಗಿ ಪರ್ಫಾರ್ಮೆನ್ಸ್ ಕೊಡೋದ್ಲಿ ಆಗೋದಿರೋದು, ಇದು ಪ್ರೆಷರಿಂದಾಗಿ ಆಗಿರುತ್ತೆ, ಬಹಳಷ್ಟು ಒತ್ತಡದಲ್ಲಿ ಇರುವಾಗ ಇದು ಆಗಿರುತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಏನು ಮಾಡ್ಬೋದು ಇದನ್ನು ಕಡಿಮೆ ಮಾಡಲಿಕ್ಕಂದರೆ, ಮೊದಲೇ ಮಕ್ಕಳಿಗೆ ಎಕ್ಸಾಮ್ ಅಂದರೆ ಯಾವ ಹಾಲಲ್ಲಿ ಇರುತ್ತೆ ಅಥವಾ ಯಾವ ಸ್ಕೂಲಲ್ಲಿ ಬರೀತಾರೆ, ಅದಕ್ಕೆ ಬೇಕಾದ ಐ ಡಿ ಕಾರ್ಡ್ ಇಟ್ಕೊಂಡಿದೆಯಾ, ಹಾಲ್ ಟಿಕೆಟ್ ಇಟ್ಕೊಂಡಿದೆಯಾ, ಬೇಕಾದಷ್ಟು ಪೆನ್ಸ್ ಪೆನ್ಸಿಲ್ಸ್ ಇಟ್ಕೊಂಡಿದ್ದೀರಾ, ಈ ರೀತಿಯಾಗಿ ಎಲ್ಲ ಮಾತಾಡೋದ್ರ ಅವರ ಪ್ರಿಪ್ರೇಷನ್ಸ್ ಮಾಡೋದ್ರಿಂದ ಏನಾಗ್ಬೋದು, ಮಕ್ಕಳು ಸ್ವಲ್ಪ ರೀತಿದು ರಿಲ್ಯಾಕ್ಸೇಷನ್ ಅಲ್ಲಿನೂ ಕಾಣ್ಬೋದು. ಸೊ ತಂದೆ ತಾಯಿಗಳಾದ ನಾವು ಮಕ್ಕಳಲ್ಲಿ ಕೆಲವೊಂದು ರೀತಿ ಈ ಆತಂಕದ ಒಂದು ಚಿಹ್ನೆಗಳನ್ನು ಅಥವಾ ಸಿಂಪ್ಟಮ್ಸ್ ಅಂತೀವಿ ಇವುಗಳನ್ನು ನಾವು ಗುರುತಿಸ್ಕೊಳ್ಬೇಕಾಗತ್ತೆ. ಸೊ ಯಾವ ರೀತಿಯಾಗಿದ್ದಂಥ ಚಿಹ್ನೆಗಳನ್ನು ಮಕ್ಕಳು ತೋರಿಸ್ಬಹುದು ಆತಂಕದಲ್ಲಿರುವಾಗ, ಒಂದು ಇಮೋಷನಲ್ ಆಗಿ ಭಾವನಾತ್ಮಕವಾಗಿ ತುಂಬ ಪ್ಯಾನಿಕ್ ಆಗ್ಬೋದು ಅಥವಾ ಗಿಲ್ಟ್ ಪಶ್ಚಾತ್ತಾಪವನ್ನು ತೋರಿಸ್ತಾ ಇರ್ಬೋದು, ಹೆಲ್ಪ್ಲೆಸ್ನೆಸ್ ಅಸಹಾಯಕತೆ ಮನೆ ಭಾವನೆಯನ್ನು ತೋರಿಸ್ತಾ ಇರ್ಬೋದು, ನರ್ವಸ್ನೆಸ್ ಭಯ ಹೆದರಿಕೆಯನ್ನು ತೋರಿಸ್ತಾ ಇರ್ಬೋದು, ದೈಹಿಕವಾಗಿಯೂ ಕೆಲವೊಂದು ಬಾರಿ ಅವರಲ್ಲಿ ಈ ನರಗಳಲ್ಲಿ ಕೆಲವೊಂದು ರೀತಿ ಟೆನ್ಷನ್ಸ್ ಬರೋದು, ಹಾರ್ಟ್ ಬೀಟ್ ಕೆಲವೊಮ್ಮೆ ಜಾಸ್ತಿ ಆಗ್ತಾ ಇರೋದು, ಒಟ್ಟು ತಲೆನೋವು ಆಗ್ತಾ ಇದೆ ಅಂತ ಹೇಳ್ತಾ ಇರೋದು, ಈ ರೀತಿಯನ್ನು ನಾವು ನಮ್ಮ ಕ್ಲಿನಿಕ್ಕಲ್ಲಿ ಮಕ್ಕಳು ಬರುವಾಗ ಕೆಲವೊಮ್ಮೆ ನೋಡ್ತೇವೆ. ಸೊ ಅವರ ಒಂದು ಚಿಂತನಾತ್ಮಕ ಅಥವಾ ಬೌದ್ಧಿಕ ಮಟ್ಟದಲ್ಲಿನೂ ಕೆಲವೊಂದು ಬಾರಿ ಬಹಳಷ್ಟು ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ. ಏನು ಅಂತ ಹೇಳಿದ್ರೆ ಅವರಿಗೆ ಅಟೆನ್ಷನ್ ಗಮನ ಹರಿಸುವುದು ಒಂದರಿ ಕೊರತೆಯನ್ನು ಕಾಣ್ತೀವಿ ನಾವು. ಕಾನ್ಸಂಟ್ರೇಷನ್ ಏಕಾಗ್ರತೆಯಲ್ಲಿ ಬಹಳಷ್ಟು ರೀತಿಯಾದಂಥ ತೊಂದರೆ ಅಡಚಣೆಗಳನ್ನು ನಾವು ಕಾಣ್ತೀವಿ. ಮೆಮೊರಿ ಓದಿದ್ದು ಇನ್ನೊಂದು ಗಳಿಗೆಗೆ ಅವರಿಗೆ ಅದು ನೆನಪಿರೋದಿಲ್ಲ, ಈ ರೀತಿಯಾದಂಥ ಎಲ್ಲ ಸಂದರ್ಭಗಳನ್ನು ನಾವು ನೋಡ್ತೀವಿ. ಹಾಗೂ ಫ್ಯೂಚರ್ ಬಗ್ಗೆ ಬಹಳ ವರಿ ಮಾಡಿಕೊಂಡು ಅಥವಾ ಔಟ್ಕಮ್ ನಮ್ದು ಏನಾಗ್ಬೋದು, ಫಲಿತಾಂಶ ಏನಾಗ್ಬೋದು ಅನ್ನೋದನ್ನು ಏನು ಮಾಡ್ತಾರೆ ಅವರು, ಇದು ಮಾಡ್ತಾರೆ, ಇದನ್ನು ಇದರಿಂದಾಗಿ ಏನು ಮಾಡ್ತಾರೆ ಅವರು, ಎಕ್ಸಾಮ್ ಆದಮೇಲೆ ವಿಷಯಗಳು ನೆನಪಾಗುತ್ತೆ ಓದಿದ್ದು, ಎಕ್ಸಾಮ್ ಟೈಮಲ್ಲಿ ಅದನ್ನು ಬರೆಯೋದನ್ನು ಮರ್ತು ಬಿಡುವಂಥ ಸಂದರ್ಭಗಳು ಕೆಲವೊಂದು ಬಹಳಷ್ಟು ಬಾರಿ ಬಂದಿರೋದಿದೆ. ಕೆಲವೊಂದು ಬಾರಿ ಬಿಹೇವಿಯರ್ ವರ್ತನೆಗಳಲ್ಲಿ ಕೆಲವೊಂದು ಬಾರಿ ತೊಂದರೆಗಳನ್ನು ಸಹ ಕಾಣ್ತೀವಿ ನಾವು. ಏನು ಅಂತ ಹೇಳಿದರೆ ಬಹಳ ರೆಸ್ಲೆಸ್ ಇರ್ಬೋದು, ನಿದ್ರಾಹೀನತೆಯಿಂದ ಬಳಲ್ಬೋದು, ಓದಲಿಲ್ಲ ಓದಲಿಲ್ಲ ಅನ್ನುವಂಥ ಅದರದೇ ಒಂದು ಗೀಳಲ್ಲಿ ಇರ್ಬೋದು, ಅಥವಾ ಇದೊಂಥರ ಫ್ಯಾಂಟಸಿ ವರ್ಲ್ಡಲ್ಲಿ ಡೇ ಡ್ರೀಮ್ ಮಾಡ್ಕೊಂಡು ಇದು ಹಾಗಾಗ್ಬೋದು ಇದು ಹೀಗಾಗ್ಬೋದು ಅಂತ ಹೇಳಿ ಕಲ್ಪನೆಗಳನ್ನು ಮಾಡ್ಕೊಂಡಿರೋದು. ಸೊ ಕೆಲವೊಂದು ಸಿಂಪಲ್ ಮಿಸ್ಟೇಕ್ಸನ್ನು ಮಾಡ್ತಾ ಇರೋದು. ಕೆಲವೊಂದು ಬಾರಿ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾಳೆ ಏನು ಪೇಪರ್ ಇದೆ ಅನ್ನೋದು ಮರ್ತು ಬಿಡುವಂಥ ಕೆಲವೊಂದು ಆತಂಕದ ಮಟ್ಟಕ್ಕೆ ಮುಟ್ಟಿರೋದನ್ನು ಸಹ ನಾವು ನಮ್ಮ ಒಂದು ಇದರಲ್ಲಿ ನಮ್ಮ ವೃತ್ತಿಯಲ್ಲಿ ನಾವು ನೋಡಿದ್ದೇವೆ. ಹಾಗೂ ಎಕ್ಸಾಮಿಗೆ ಹೋಗೋದನ್ನೇ ತಪ್ಪಿಸೋದು, ಕೆಲವರು ಕೆಲವು ಮಕ್ಕಳು ಎಕ್ಸಾಮಿಗೆ ಅಂತ ಹೋಗಿರ್ತಾರೆ, ಅರ್ಧ ದಾರಿಯಲ್ಲಿ ವಾಪಸ್ ಬಂದಿರ್ತಾರೆ, ನಂಗೆ ಎಕ್ಸಾಮ್ ಬರೀಲಿಕ್ಕೆ ಆಗೋದಿಲ್ಲ ಅಂತ. ಆ್ಯಂಡ್ ಈ ಕೆಲವೊಂದು ಅತ್ಯಂತ ತೀರಾ ಒಂದು ಸಂದರ್ಭಗಳಲ್ಲಿ ಕೆಲವೊಂದು ಮಕ್ಕಳು ದುಶ್ಚಟಕ್ಕೆ ಬಲಿಯಾಗಿದ್ದು ಇದೆ. ಯಾಕಂದರೆ ಅವರ ಆತಂಕಗಳನ್ನು ಅಥವಾ ಒಂದು ಈ ಡಿಸ್ಟ್ರಾಕ್ಷನನ್ನು ಹ್ಯಾಂಡಲ್ ಮಾಡಲಿಕ್ಕೆ, ಅವರಲ್ಲಿ ಆಗ್ತಾ ಇರುವಂಥ ಭಯವನ್ನು ಹಿಮ್ಮೆಟ್ಟಲಿಕ್ಕೆ ಅವರು ಕೆಲವೊಂದು ಬಾರಿ ಸ್ಮೋಕಿಂಗ್, ತಂಬಾಕು ಇಂಥ ಒಂದು ಸೇವನೆಗಳನ್ನು ಮಾಡಿದಂಥ ಘಟನೆಗಳನ್ನು ಸಹ ನಾವು ನಮ್ಮ ವೃತ್ತಿ ರಂಗದಲ್ಲಿ ನೋಡಿದ್ದಿದೆ. ಹಾಗಾಗಿ ಏನು ಮಾಡಬೇಕಾಗುತ್ತೆ, ಯಾಕೆ ಮಕ್ಕಳಲ್ಲಿ ಈ ರೀತಿ ಭಯ ಯಾಕೆ ಇದೆ, ಅಥವಾ ಯಾಕೆ ಈ ರೀತಿ ಇಷ್ಟೊಂದು ಆತಂಕಕ್ಕೊಳಗಾಗಿದ್ದಾರೆ ಅನ್ನೋದನ್ನು ನಾವು ಗುರುತಿಸಿ ಅವರಿಗೆ ಅದರಿಂದ ಬೇಕಾಗುವಂಥ ಇದರಲ್ಲಿ ನಾವು ಮುಂದುವರಿಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕಾಗಿದೆ. ಡಾಕ್ಟರ್, ಸಾಕಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ, ಸಾಕಷ್ಟು ಮಾಹಿತಿ ಈಗಾಗಲೇ ನಮಗೆ ಕೇಳುಗರಿಗೆ ಸಿಕ್ಕಿದೆ ಅಂತೇಳಿ ಭಾವಿಸೋಣ. ಬಹಳಷ್ಟು ಜನ ಕರೆಗಳನ್ನು ಮಾಡ್ತಾ ಇದ್ದಾರೆ, ನೋಡೋಣ ಕರೆಗಳನ್ನು ತಗೊಳ್ಳೋಣ. ಹಲೋ, ಎಷ್ಟೇ ಆರೋಗ್ಯ ಸಂವಾದ, ಯಾರು ಮಾತಾಡೋದು? ನಾವು ಇಲ್ಲಿ ರಾಯಬಾಗಿಂದ ಭೀಮರಾವ್ ಜಾಣಬಾ ಕೋಕಾಟೆ ಮಾತಾಡಿದ್ರಿ. ಕೇಳ್ರಿ ಭೀಮಣ್ಣ, ನಿಮ್ಮ ಪ್ರಶ್ನೆ ಏನು? ನಾವು 9ನೇ ತರಗತಿ, ನಮ್ಮ ಮೊಮ್ಮಗ 9ನೇ ತರಗತಿ ಓದ್ತಿರ್ತಾನ್ರಿ, ಅವ್ನು ರಾತ್ರಿಗಳು ಬರೀ ಅಭ್ಯಾಸ ಮಾಡ್ತಾನ್ರಿ, ಮತ್ತ ಅವನು ನಮೂನಿ ಒತ್ತಡ ಜೀವನ ಆಗಿಬಿಟ್ಟೈತೆ. ನಾವು ಯಾರು ಮಾತಾಡಿಸಿದ್ರು ಅವ್ನು ಸರಿಯಾಗಿ ಇದನ್ನ ತಗೊಳಂಗಿಲ್ರಿ, ಬಟ್ ಕೇರ್ ತಗೊಳಂಗಿಲ್ರಿ. ಬಟ್ ಅಭ್ಯಾಸದಲ್ಲಿ ಆಸಕ್ತಿ ಇದೆ ಆತನ್ಗೆ. ಹ್ಞೂ, ಸೀರಿಯಸ್ ಆಗಿ ಅಭ್ಯಾಸ ಮಾಡ್ತಾ ಇರ್ತಾನೆ ಅಲ್ವಾ? ಆದ್ರೆ ನಿಮ್ಗೆ ಏನು ಆತಂಕ ಆಗ್ತಾ ಇದೆ ಅದರಿಂದ? ನಾವು ಮಾತಾಡ್ಸ್ರಿ, ಅವ್ರು ನಮ್ನಿ ಗರ ಹೊಡೆದವ್ರಿಗೆ ನಮ್ಗೆ ಮಾತ್ಮೇಲೆ ಸತ್ತ ಇರಂಗಿಲ್ಲ ಅವ್ನು. ಹಾಂ ಹಾಂ ಹಾಂ, ಡಾಕ್ಟರ್ ಮಾತಾಡ್ತಾರೆ, ಇದು ಒಂದು ಸಮಸ್ಯೆನಾ ಡಾಕ್ಟರ್? ನಿಮ್ಮ ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀರಾ ಸರ್? ಅವ್ರು ನಮ್ಮ ಮೊಮ್ಮಗ ರೀ, 9ನೇ ತರಗತಿ ಓದ್ತಿರ್ತಾನ್ರಿ, ಅವ್ ರಾತ್ರಿಗಳಿಗೆ ಕೂಡಿ ಅಭ್ಯಾಸ ಮಾಡ್ತಾನ್ರಿ ಒಟ್ಟಾರಿ. ನಾವು ಏನು ಮಾತಾಡ್ಸ್ರಿ ಅವ್ನು ಸರಿಯಾಗಿ ಉತ್ತರ ಕೊಡಂಗಿಲ್ರಿ. ಓಕೆ, ಒಂದು ನಮ್ನಿ ಒತ್ತಡ ಜೀವನ ಇದ್ದಂಗೆ ಆಗೈತ್ರಿ, ಒಳ್ಳೇದು ಭೀಮಣ್ಣ ಅವರೇ. ನೋಡಿ, ಅದೇ ನಿಮ್ಮ ಮಗು ಮೋಸ್ಟ್ಲಿ ನನ್ಗೆ ಅಂದ್ಕೊ ನನ್ನ ಅನುಭವಕ್ಕೆ ಪಟ್ಟಂಗೆ ಯಾವುದೋ ಒಂದು ರೀತಿಯ ಆತಂಕದಲ್ಲೇ ಇರುವಂಗೆ ಇದೆ. ಆಯ್ತಾ, ಏನೋ ಒಂದು ಎಕ್ಸಾಮ್ ಅಂತ ಹೇಳಿದ್ರೆ ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿರ್ಬೋದು, ಅಥವಾ ನನ್ನ ಕೈಯಲ್ಲಿ ಏನಾದರೂ ಇದು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಮುಂದೆ 10ನೇ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಅಂತ ಬಹಳ ದೀರ್ಘಕಾಲದಿಂದ ಅದರ ಬಗ್ಗೆ ಚಿಂತೆಯಲ್ಲಿ ಇರೋದ್ರಿಂದನು ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಅದು ಏನಾಗಿದೆ ಅವನಿಗೆ ಒಂದು ರೀತಿ ರಾತ್ರಿ ನಿದ್ದೆಯಲ್ಲೂ ಕಾಡ್ತಾ ಇರುವಂತ ಒಂದು ಕೆಟ್ಟ ಕನಸುನೂ ಆಗ್ತಾ ಇರಬಹುದು. ಓಕೆ, ಹಾಗಾಗಿ ಆ ಮಗು ಹತ್ರ ಸರಿಯಾಗಿ ಮಾತಾಡಿದ್ರೆ ನಮ್ಗೆ ಅದು ಯಾಕೆ ಈ ರೀತಿ ಇಷ್ಟರ ಮಟ್ಟಿಗೆ ಅವನು ಅದಕ್ಕೆ ಒಳಗಾಗಿದ್ದಾನೆ, ಇದರಿಂದ ಅವನ ದಿನನಿತ್ಯದ ಫಂಕ್ಷನ್ ಹಾಳಾಗ್ತಾ ಇದೆನಾ, ಅಥವಾ ಒಂದು ದಿನನಿತ್ಯ ನೀವು ಹೇಳುವಾಗೆ ಚಟುವಟಿಕೆಗಳಲ್ಲಿ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ಲಿಕ್ಕೆಲ್ಲ ಕಷ್ಟ ಆಗ್ತಾ ಇದೆನಾ ಅಂತ ಗುರುತಿಸ್ಬೇಕಂದ್ರೆ ಅವನನ್ನು ವೈಯಕ್ತಿಕವಾಗಿ ನಾವು ಒಮ್ಮೆ ನೋಡಿ ಮಾತಾಡೋದು ಬೆಟರ್ ಅಂತ ಅನ್ಸುತ್ತೆ. ಓಕೆ, ಹಾಗಾಗಿ ನಿಮ್ಗೆ ಸಾಧ್ಯ ಆದಲ್ಲಿ ನಮ್ಮ ಆಸ್ಪತ್ರೆಗೆ ಭೇಟಿ ಕೊಟ್ಟು ಬೇಕಾದ್ರೆ ಒಂದು ದಿನ ಬಂದು ಭೇಟಿಯಾಗಿ ನಮ್ಮ ಹತ್ರ ಕನ್ಸಲ್ಟ್ ಏನಾದರೂ ಮಾಡಿದರೆ ನಾವು ಆ ಮಗುವಲ್ಲಿ ಆಗ್ತಾ ಇರುವಂಥ ಯಾವ ರೀತಿಯಾದಂಥ ಇದು ದೋಷ ಅಂತ ನಾವು ಗುರುತಿಸ್ಲಿಕ್ಕೆ, ಅಥವಾ ಇದು ದೋಷ ಹೌದಾ ಅಲ್ವಾ ಅಂತ ಫಸ್ಟ್ ಆಫ್ ಆಲ್ ಗುರುತಿಸ್ಬೇಕಾಗಿದೆ. ಅಥವಾ ಸಾಮಾನ್ಯ ಕೆಲವು ಮಕ್ಕಳು, ಹೌದು ಕೆಲವು ಮಕ್ಕಳು ಏನಾಗ್ತಾರೆ, 10th exam ಇದ್ದು ಭಯ ಫಸ್ಟೇ ಇಟ್ಕೊಂಡು ಬಹಳಷ್ಟು ರೀತಿಯಾದಂಥ ಈ ರೀತಿಯ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದಾರೆ. ಆಮೇಲೆ ಮಕ್ಕಳ ಮಧ್ಯದಲ್ಲಿ ಡಿಸ್ಕಸ್ ಮಾಡ್ತಾರೆ, ನಾನು 1 ಗಂಟೆ ಓದಿದೆ, 1 ಗಂಟೆ ಓದಿದ್ದೀನಿ, ಅಭ್ಯಾಸ ಮಾಡಿದ್ದೀನಿ, ಇದು ಸಾಕಾಗೋದಿಲ್ಲ, ಅದು ಸಾಕಾಗೋದಿಲ್ಲ ಅಂತ. ಆಮೇಲೆ ಕೆಲವೊಂದು ಈಗ ಸೋಷಿಯಲ್ ಮೀಡಿಯಾಸ್ ಯೂಟ್ಯೂಬಲ್ಲಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಡೋದನ್ನೆಲ್ಲ ನೋಡಿ ನೋಡಿ ಅರ್ಧ ಅರ್ಧ ತಿಳ್ಕೊಂಡು ಕೆಲವೊಂದು ಬಾರಿ ಏನಾಗಿರ್ಬೋದು ಇದು ಈ ರೀತಿ ಆಗಿರ್ಬೋದು. ಹಾಗಾಗಿ ಒಂದು ವೇಳೆ ಮಗುವಿಗೆ ಇದರಿಂದ ಅವನ ಬೇರೆ ದಿನನಿತ್ಯದ ಜೀವನಕ್ಕೆ ಏನಾದರೂ ತೊಂದರೆ ಆಗಿಲ್ಲದಲ್ಲಿ ತೊಂದರೆ ಇಲ್ಲ, ಅದರ್ವೈಸ್ ಒಮ್ಮೆ ನೋಡಿ ಅದು ಏನು ಅಂತ ಅವನಿಗೆ ತಿಳಿಸಿ ಹೇಳುವಂತ ಒಂದು ಕೌನ್ಸಿಲಿಂಗ್ ಸಹಾಯನ ನಾವು ಮಾಡಬಹುದು ಅಂತ ಅನ್ಸುತ್ತೆ. ನಮಸ್ತೆ. ಎಷ್ಟೇ ಆರೋಗ್ಯ ಸಂವಾದ. ಹಲೋ ಹಲೋ, ಯಾರು ಮಾತಾಡೋದು? ನಾನು ಗಂಗಪ್ಪ ಕಲ್ಲಪ್ಪ, ಸಿದ್ದನಗೌಡ, ಬೆಳಗಾವಿ ಜಿಲ್ಲೆ ರಾಮ್ರು ತಾಲೂಕು ಕಟ್ಕೊಳ್ಳಿ. ಹಾ ಕೇಳಿ, ನಿಮ್ಮ ಪ್ರಶ್ನೆ ಏನು? ಮಕ್ಕಳು ಓದ್ತಿರ್ತಾವು ಕೆಲವೊಂದು ಗಣಿತದ ಸ್ನೇಹಿತರುಗಳನ್ನಾಗಲಿ ಬೇರೆದವ್ರು ಇರೋದಕ್ಕೆ ಯೂಟ್ಯೂಬ್ ನವ್ರು ಬಂದಾಗ ಮತ್ತೊಬ್ರು ಬೇರೆ ಟೀಚಿಂಗ್ ಕೊಟ್ಟಾಗ ಮತ್ತೆ ಅವನೊಂದು ನೆನಪಿಡೋದು ಇವನೊಂದು ನೆನಪಿಡೋದು, ಇದು ಒಂದು ಅತಿ ಅವ್ರಿಗೆ ಭಯಾನಕ ಮತ್ತು ಒಂದು ಆತ್ಮಸ್ಥೈರ್ಯ ತುಂಬಲ್ನಂಗೆ ಆಗತ್ತೆ. ಮತ್ತು ಪ್ರಶ್ನೆಗಳನ್ನ ಪೇಪರ್ ಬರೋದ್ರಿಂದ ಹೊರಮಲ್ಲಿ ಇಷ್ಟು ಅಂಕಗಳನ್ನು ಬೀಳಿರಲ್ಲ ಅಂತಾರೆ. ಅರ್ಥ ಆಯ್ತು. ಈಗ ಏನಾಗುತ್ತೆ ನೋಡಿ, ಪ್ರತಿಯೊಬ್ಬ ಮಗುವಿಗೂ ಒಂದೊಂದು ಕಲಿಕಾ ಸಾಮರ್ಥ್ಯ ಇರುತ್ತೆ ಸರ್. ಓಕೆ, ನಾನು ಮೊದಲೇ ಹೇಳ್ತಾ ಇದ್ದೆ, ಪ್ರತಿಯೊಂದು ಮಗುನು ಒಂದು ಮಗುವಿಗಿಂತ ಇನ್ನೊಂದು ಮಗು ವಿಭಿನ್ನವಾಗಿರುತ್ತೆ. ಕೆಲವೊಂದು ಮಕ್ಕಳಿಗೆ ಒಮ್ಮೆ ಒಬ್ಬರು ಹೇಳಿದ ಕೊಟ್ಟರೆ ಅರ್ಥ ಆಗುತ್ತೆ, ಕೆಲವರಿಗೆ ಒಂದು 4 ಬಾರಿ 5 ಬಾರಿ ಓದಬೇಕಾಗತ್ತೆ, ಸೊ ಕೆಲವರಿಗೆ ಎಷ್ಟು ಓದಿದ್ರೂ ಅರ್ಥ ಆಗೋದಿಲ್ಲ, ಈ ರೀತಿಯಾಗಿ ಎಲ್ಲ ಇರುತ್ತೆ. ಹಾಗಾಗಿ ಅವರಲ್ಲಿ ಇದು ಬುದ್ಧಿ ಮಟ್ಟದ ಕೊರತೆಗಳು ಅದು ಇದು ಅಂತ ಹೇಳೋಕ್ಕಾಗೋದಿಲ್ಲ ಅಲ್ಲಿ. ಅದರ ಬದಲಿಗೆ ಯಾವುದು ನಮ್ಮ ಅವರಿಗೆ ಒಂದು ಕೆಲವೊಬ್ಬರಿಗೆ ಏನಾಗುತ್ತೆ, ಮೆಥಡ್ಸ್ ನಾವು ಕಲಿಸುವಂಥ ವಿಧಾನಗಳು ಅಥವಾ ಕಲಿಸುವಂಥ ಒಬ್ಬ ವ್ಯಕ್ತಿ ಯಾರೇ ಇರಲಿ ಅವರ ಸಂಬಂಧಗಳೂ ಅಲ್ಲಿ ಬಹಳಷ್ಟು ರೀತಿಯಾದಂಥ ಒಂದು ಪರಿಣಾಮ ಬೀರುತ್ತೆ. ಹಾಗಾಗಿ ನಾವು ಮಕ್ಕಳಲ್ಲಿ ಎಲ್ಲಾನು ಎಕ್ಸ್ಪೆರಿಮೆಂಟ್ ಸಂಶೋಧನೆಯನ್ನು ಮಾಡೋದ್ರ ಬದಲು ಎಲ್ಲಿ ಅವರಿಗೆ ಸೂಕ್ತವಾಗಿ ಅವರಿಗೆ ಬೇಕಾದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಅಥವಾ ಯಾರು ಅದನ್ನು ತಿಳಿಸ್ಕೊಡ್ಲಿಕ್ಕೆ ಅವರಿಗೆ ಬಹಳ ಸಹಾಯ ಮಾಡ್ತಾರೆ, ಯಾರನ್ನು ಅವರು ಸ್ವೀಕರಿಸ್ತಾರೆ. ಯಾಕಂದರೆ ಮಕ್ಕಳು ಮುಖ್ಯವಾಗಿ ಯಾವುದೇ ಸಬ್ಜೆಕ್ಟ್ ಈಸಿ ಅಂತ ಹೇಳುವಾಗ ಫಸ್ಟ್ ಕೇಳುವಾಗ ನಿಮಗೆ ಯಾವ ಟೀಚರ್ ಇಷ್ಟ ಅಂತ ಕೇಳಿದರೆ ಅದೇ ಸಬ್ಜೆಕ್ಟ್ನೂ ಅವರಲ್ಲಿ ಇಷ್ಟ ಇರುತ್ತೆ. ಯಾಕಂದರೆ ಈ ರೀತಿಯಂಥ ಬಾಂಧವ್ಯನ ಬೆಳೆದಿರುತ್ತೆ ಮಕ್ಕಳಲ್ಲಿ. ಹಾಗಾಗಿ ಈ ಬಾಂಡ್ ಕ್ರಿಯೇಟ್ ಮಾಡುವಂಥ ಒಂದು ಇದಿದ್ದರೆ ಅಲ್ಲಿ ಮಕ್ಕಳಿಗೆ ಕಲೀಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಒಬ್ಬರಿಂದ ಒಬ್ಬರಿಗೆ ನಾವು ಶಿಫ್ಟ್ ಮಾಡಿಕೊಂಡು ಎಲ್ಲ ರೀತಿ ಅದೇ ನಾನು ಹೇಳಿದೆ ನೋಡಿ, ಒಂದು ಮಕ್ಕಳಲ್ಲಿ ಆತಂಕ ಕ್ರಿಯೇಟ್ ಮಾಡುವಂಥದ್ದು ಅಂತ ಹೇಳಿದರೆ ನಾವು ಆ್ಯಸ್ ಪೇರೆಂಟ್ಸ್ ಕನ್ಫ್ಯೂಸ್ಡ್ ಪೇರೆಂಟ್ಸ್ ನಾವು ಏನು ಮಾಡ್ತೀವಿ, ನಮ್ಮನ್ನೇ ನಾವು ಕನ್ಫ್ಯೂಸ್ ಮಾಡಿಕೊಂಡು ಎಲ್ಲಾನು ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಹಾಗಾಗಿ ಒಬ್ಬರ ಮಕ್ಕಳಿಗೆ ಉಪಯುಕ್ತವಾಗಿರೋದು ನಮ್ಮ ಮಕ್ಕಳಿಗೂ ಅದೇ ಆಗಬೇಕು ಅನ್ನೋದು ಏನು ರೂಲ್ಸ್ ಇಲ್ಲ. ಹಾಗಾಗಿ ಮಗುವಿನ ಒಂದು ಲಿಮಿಟೇಷನ್ಸನ್ನು ಅರ್ಥ ಮಾಡಿಕೊಂಡು ಯಾವುದು ಬೇಕು ಅದನ್ನು ಕೊಡುವಂಥದ್ದನ್ನು ಮಾಡಿದರೆ ಮೋಸ್ಟ್ಲಿ ರೈಟ್ ಟೈಮ್ಗೆ ರೈಟ್ ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಇನ್ನೊಂದು ಪ್ರಶ್ನೆ ಮೇಡಮ್, ಈ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಇರ್ತಾವಲ್ಲ ಕೆಲವೊಂದು ಪೇಪರ್ನೊಳಗೆ ಪ್ರಶ್ನೆಗಳನ್ನು ಬರೆದು ಮತ್ತು ಅದು ಹಿಂದಿಂದ ಏನಾರು ಪಾಸ್ ಆಗಿ ನಾವು ಮಾರ್ಕ್ಸ್ ಇದ್ರೆ ಮುಂದಿನ ಏನಾರು ತಪ್ಪು ಬರೆದ್ರೆ ಅಲ್ಲಿ ಮತ್ತೆ ಮಾರ್ಕ್ಸ್ ಕಟ್ ಹಾಕೋ ಮತ್ತು ಮುಂದಿನ ಪ್ರಶ್ನೆಗೂ ಲಾಸ್ ಅದು ಅಂಕಗಳನ್ನು ಇರ್ಬೋದಲ್ಲ. ಅದಕ್ಕೆ ಮಕ್ಕಳು ಏನು ಮಾಡ್ತಾವೆ ಆತ್ಮಸ್ಥೈರ್ಯಕ್ಕೆ ನಾವು ಹಿಂದಿನ ಮೊದಲು ಆ ರೀತಿ ಇದ್ದಿದ್ದಿಲ್ಲ, ಇದನ್ನ ಅಂಕಗಳನ್ನು ಯಾಕೆ ಕಟ್ ಮಾಡ್ತಾರೆ, ಇದೊಂದು ಹೋಗಬೇಕಾಗಿದೆ. ಇದು ಶಿಕ್ಷಣ ಪದ್ಧತಿ ಸರ್. ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದು, ಇದು ಮೇಬಿ ಇದು ನನ್ನ ಈಗ ಮಾತಾಡ್ತಾ ಇರುವಂತ ಚರ್ಚೆಯ ಒಂದು ವಿಷಯ ಅಲ್ಲ. ಹಾಗಾಗಿ ಇದಕ್ಕೆ ನಾನು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮಾತಾಡಲಿಕ್ಕೆ ಮೋಸ್ಟ್ಲಿ ನನಗೆ ಇದು ಅವಕಾಶ ಇಲ್ಲ ಅಂತ ಅನ್ಕೊಳ್ತೀನಿ. ಎಸ್ಟಿಎಂ ಆರೋಗ್ಯ ಸಂವಾದ. ಹಲೋ ಹಲೋ, ನಮ್ಮ ಬೆಳಗಾವಿ ಜಿಲ್ಲಾ ಕೀರ್ತಿಲೋಕರೆ. ಹಾಂ, ಯಾರು ಮಾತಾಡೋದು? ಗಜಾನಂದ ಶಿವಣ್ಣ ಅಂತ. ಹಾಂ ಕೇಳಿ, ನಿಮ್ಮ ಪ್ರಶ್ನೆ ಏನು? ನಮ್ಮ ಅಮ್ಮ ಒಬ್ರೆ ರಾತ್ರಿ ಕನವಸ್ತಾನ್ರಿ, ಮುಂಜಾನೆ ಏನು ಇದು ಮಾಡಿರ್ತಾನಲ್ಲ ಕಲಾ ಶಿವಿರ್ತಂದು, ರಾತ್ರಿ ಬರೀ ಅದನ್ನ ರಿಪೀಟ್ ಮಾಡಿದಂಗ್ರಿ, ನಿದ್ದಿದನ್ನ ಕನವಸ್ತಾನ್ರಿ. ಅವ್ ಎಷ್ಟು ವಯಸ್ಸು ಆತನಿಗೆ, ಯಾವ ಕ್ಲಾಸ್ ಅಲ್ಲಿ ಇದ್ದಾನೀಗ? ಫಿಫ್ತ್ ಅದನ್ರಿ. ಮುಂದೆ ಈಗ ಹಿಂಗಾಗಿ ಪ್ರಾಬ್ಲಮ್ ಏನ? ಖಂಡಿತ ಇದು ಸಮಸ್ಯೆ ಅಂತ ತಿಳ್ಕೊಬೇಡಿ. ಮಕ್ಕಳು ಎಷ್ಟು ಆಕ್ಟಿವ್ ಆಗಿ ಡೇ ಟೈಮಲ್ಲಿ ಇರ್ತಾರ, ಕೆಲವೊಂದು ಬಾರಿ ನೈಟ್ ನಿದ್ದೆಯಲ್ಲೂ ಅವ್ರು ಏನ ಒಂದು ಲೆವೆಲಲ್ಲಿ ಸೂಕ್ತ ಮನಸ್ಸಿನ ಲೆವೆಲಲ್ಲಿ ಕೆಲವೊಂದು ಬಾರಿ ಅದೆಲ್ಲ ಹೊರಗೆ ಬಂದಿರುತ್ತೆ, ಆಟ ಒಂದು ಎದ್ದು ನಡೆದಾಡ್ತಾ ಇರ್ತಾರೆ, ಇದೆಲ್ಲ ಆಗ್ತಾ ಇರ್ತಾರೆ. ಸೊ ಅವನ ವಯಸ್ಸು ತೀರಾ ಚಿಕ್ಕದಿದೆ, ಹಾಗಾಗಿ ಅಂಥ ಒಂದು ಆತಂಕ ಪಡುವಂಥದ್ದು ಏನೂ ಇಲ್ಲ. ಆದ್ರೂ ಇನ್ನೊಂದು ಸ್ವಲ್ಪ ಜಾಸ್ತಿ ಹೋಗಿ ಅದು ಅವನ ನಿದ್ರೆಗೆ ಎಫೆಕ್ಟ್ ಆಗ್ತಾ ಇದೆ, ಅದು ಮನೆಯಲ್ಲಿ ಉಳಿದವರಿಗೂ ತೊಂದರೆ ಆಗ್ತಾ ಇದೆ, ಅಥವಾ ಎಲ್ಲಾದರೂ ಅದರಿಂದ ಏನಾದರೂ ರಿಸ್ಕ್ ಇದೆ ಅಂತ ಹೇಳಿದರೆ ಇದನ್ನು ಮುಂದೆ ಅದರ ಬಗ್ಗೆ ವಿಚಾರಿಸಬೇಕಾಗುತ್ತೆ ಸರ್. ಇದಕ್ಕೆ ನೀವು ಎಲ್ಲಾದರೂ ಪರವಾಗಿಲ್ಲ, ನೀವು ಬೇಕಾದಂಥ ಸಲಹೆಗಳನ್ನು ಸೂಕ್ತ ಮನೋವೈದ್ಯರಿಂದ ಅಥವಾ ಮಾನಸಿಕ ಚಿಕಿತ್ಸಕರಿಂದ ನೀವು ಇದಕ್ಕೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸರ್. ಆದರೆ ಈಗ ಸದ್ಯಕ್ಕೆ ಇದರ ಬಗ್ಗೆ ಆತಂಕ ಬೇಡ ಅಂತ ನನ್ನ ಅಭಿಪ್ರಾಯ ಸರ್. ಎಷ್ಟೇ ಮಾರಿಗೆ ಸಂವಾದ. ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಮುರುಗೇಪ್ಪ ಕೇಳಿ, ನಿಮ್ ಪ್ರಶ್ನೆ ಏನು? ಸಮಯ ಮುಗಿತಾ ಬಂದಿದೆ, ಕೇಳಿ. ನಮ್ಮ ಹೆಸರು ಮುಂಜಾನೆ ಎದ್ಲಂದ್ರೆ ಮನಗೋ ಹತ್ತನಗರ ರಾತ್ರಿ ಎಲ್ಲ ಬರೇ ದೇವ್ರ ಪೂಜೆ ಮಾಡಿದ್ರು ಬರೇ. ಹ್ಮ್. ಯಾವ ಕ್ಲಾಸ್ ಅಲ್ಲಿ ಇದ್ದಾಳೆ ಅವಳು? ಏನ್ ಯಾವ ಕ್ಲಾಸ್ ಅಲ್ಲಿ ಇದ್ದಾಳೆ? ಏನ್ ಓದ್ತಾ ಇದ್ದಾಳೆ ಅವಳು? ಏನಾತ್ರಿ? ಅವಳು ಯಾವ ಕ್ಲಾಸ್ ಅಲ್ಲಿ ಇದ್ದಾಳೆ? ಎಷ್ಟು ವಯಸ್ಸು ಅವಳಿಗೆ? ಹಲೋ, ಎಷ್ಟೇ ಆರೋಗ್ಯ ಸಂವಾದ. ಮಂಜುನಾಥ್ ಹೇಳಿ. ಇವತ್ತಿನ ವಿಷಯ ಹೇಳಿಕ್ಕೆ ಸಮಯ ಇಲ್ಲ ಮಂಜುನಾಥ್, ಮುಂದಿನ ಗರೆ ತಗೋತೀನಿ. ಹಲೋ, ಎಷ್ಟೇ ಆರೋಗ್ಯ ಸಂವಾದ. ಹಲೋ ರೀ, ಅದ್ನ ಈಗೇನು ಮಕ್ಕಳು ದೇವರನ್ನ ಪೂಜಿಸ್ತಾವ, ಅಭ್ಯಾಸ ಮಾಡ್ತಾವ, ಮತ್ತದ್ರ ನನಗೆ ಬೀಳತಕ್ಕಂಥ ಅಂಕ ಬೀಳಿಲ್ಲ ಅಂತ ಈ ರೀತಿ ಪ್ರಶ್ನೆ. ಹಲೋ ರೀ. ಹಲೋ, ನಿಮ್ಮ ಪ್ರಶ್ನೆ ಅರ್ಥ ಆಗ್ಲಿಲ್ಲ ಸರ. ಈಗ ಮಕ್ಕಳು ಏನ್ ಮಾಡ್ತಾವು, ಈ ದೇವರ ಒಂದು ಮೋರೆ ಹೋಗ್ತಾವ, ಪೂಜೆ ಮಾಡೋದು ಒಂದು ಭಕ್ತಿ ಮತ್ತೆ ಅಭ್ಯಾಸನು ಮಾಡೋದು ಮಾಡ್ತಾವ್ರಿ. ಆ ರೀತಿ ಇದ್ದಾಗ ಮಕ್ಕಳಿಗೆ ಆ ದೇವ್ರ ಬಗ್ಗೆ ಕಲ್ಪನೆ ಇದೆ ಅನ್ನೋದು ಎಲ್ಲಾರಿಗೂ ಈದ್ ಇರ್ತಿದೆ. ಆದ್ರೆ ಅಭ್ಯಾಸದೊಳಗೆ ಮಾಡಿದ್ದು ಬರೀತಾರ, ಮತ್ತೆ ನಮ್ ದೇವ್ರನ್ನ ಪಾಸ್ ಆಗಲಿಲ್ಲ, ಇಷ್ಟ ಅಂಕಗಳನ್ನ ಬೀಳಿಲ್ಲ ಅಂತ ಕೇಳ್ತಾರೆ. ಈ ದೇವ್ರ ಬಗ್ಗೆ ಹಿಂಗ್ ಮೇವ್ ಬಗ್ಗೆ ಮಕ್ಕಳನ್ನ ಹೆಂಗ್ ಬೋಧನೆ ಹೇಳೋದು? ಡಾಕ್ಟರ್, ಇದಕ್ಕೇನು ಹೇಳ್ಬೋದು ಸಂಕ್ಷಿಪ್ತವಾಗಿ, ಸಮಯ ಮುಗಿತ ಬಂತು. ನೋಡಿ, ದೇವರನ್ನ ಪೂಜೆ ಮಾಡೋದು ಮಕ್ಕಳು ಯಾವ ಸಂದರ್ಭದಲ್ಲಿ ಅಂದ್ರೆ ಅವರಿಗೆ ಅವರಲ್ಲಿರುವಂತ ಭಯ ಆತಂಕಗಳಿಗೆ ಒಂದು ಉತ್ತರ ಕೊಡ್ಲಿ, ಅವರಿಗೆ ಸುಲಭವಾಗಿ ಅವರನ್ನ ಪಾಸ್ ಮಾಡ್ಲಿ, ಇಂಥದ್ದೊಂದು ಏನೇನೋ ಕಲ್ಪನೆ ಮಕ್ಕಳಲ್ಲಿ ಇರುತ್ತೆ. ಆಯ್ತಾ? ಹಾಗಾಗಿ ಮಕ್ಳು, ನಾನು ಈಗಷ್ಟೇ ಹೇಳಿದೆ ನಿಮ್ಗೆ, ಕೆಲವೊಂದು ಬಾರಿ ನಾವು ಅರ್ಧಂಬರ್ಧ ಓದಿದ್ರೆ, ಲಾಸ್ಟ್ ಮೊಮೆಂಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿದ್ರೆ ಮಕ್ಕಳಲ್ಲಿ ಯಾವುದೇ ರೀತಿಯಾದಂತ ಒಂದು ಒಳ್ಳೆ ಫಲಿತಾಂಶಗಳನ್ನ ಬಯಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರಿಗೆ ಒಳ್ಳೆ ಮಾತಲ್ಲಿ ದೇವರ ಪೂಜೆ ಜೊತೆಯಲ್ಲಿ ಓಕೆ